ಮುಖ್ಯವಾಗಿ ಹೇಳೋದು ಪಂಚಭೂತಗಳಿಂದ ಆಗಿದೆ ಅಂತ. ಪಂಚಭೂತಗಳು ಅಂತ ಈಗಾಗಲೇ ಗೊತ್ತಾಗಿದೆ ನಮಗೆ, ಪೃಥ್ವಿ, ಅಪ ತೇಜ, ವಾಯು, ಆಕಾಶ. ಇಲ್ಲಿಂದ ಪ್ರಾರಂಭ ಮಾಡ್ಬೇಕು ನಾವು. ಅಂದ್ರೆ ಬ್ರಹ್ಮಾಂಡದಲ್ಲಿ ಹೇಗೆ ಪಂಚಭೂತಗಳಿದಾವೋ ಹಾಗೆ ನಮ್ಮ ಶರೀರದಲ್ಲೂ ಕೂಡ ಪಂಚಭೂತಗಳಿದಾವೆ. ಯಥಾ ಬ್ರಹ್ಮಾಂಡ ತದಾ ಪಿಂಡಾಂಡ ಅಂತೇಳಿ, ಅಂದ್ರೆ ಬ್ರಹ್ಮಾಂಡ ಹೇಗಿದೆಯೋ ಹಾಗೆ ಪಿಂಡಾಂಡನೂ ಇದೆ. ಪಿಂಡಾಂಡ ಅಂದ್ರೆ ಶರೀರ, ಬ್ರಹ್ಮಾಂಡ ಅಂದ್ರೆ ಇದು ಬೃಹತ್ ಜಗತ್ತು, ಅಂದ್ರೆ ನಕ್ಷತ್ರಗಳು, ಗ್ರಹಗಳು, ಒಟ್ಟು ವಿಶ್ವ, ಅದಕ್ಕೆಲ್ಲ ಬ್ರಹ್ಮಾಂಡ ಅಂತ ಕರೀತೀವಿ. ಬ್ರಹ್ಮಾಂಡ ಹೇಗಿದೆಯೋ ಹಾಗೆ ಪಿಂಡಾಂಡನೂ ಇದೆ ಅಂತೇಳಿ. ಹಾಗಾದ್ರೆ ಇದರಲ್ಲೂ ಪಂಚಭೂತಗಳಿದಾವ ಹೇಗಿದೆ ಅಂತ ತಿಳ್ಕೊಬೇಕು. ಪೃಥ್ವಿ, ಪೃಥ್ವಿ ಅಂದ್ರೆ ಭೂಮಿ ಅಂತ ಗೊತ್ತಿದೆ ನಿಮ್ಗೆಲ್ಲ. ಭೂಮಿ ತತ್ವ ಯಾವ್ದು ನಮ್ಮ ಶರೀರದಲ್ಲಿ ಅಂತಂದ್ರೆ, ಏನು ಗಟ್ಟಿ ತತ್ವಗಳೇನಿದಾವಲ್ಲ ಶರೀರದಲ್ಲಿ ಅವೆಲ್ಲ ಪೃಥ್ವಿ ತತ್ವ. ಉದಾಹರಣೆಗೆ ಮೂಳೆ, ಮಾಂಸ, ಚರ್ಮ, ಕೂದಲು, ಉಗುರು, ಹಲ್ಲು, ಇವೆಲ್ಲವೂ ಯಾವ ತತ್ವ? ಇವು ಪೃಥ್ವಿ ತತ್ವ, ಭೂಮಿ ತತ್ವ. ಆಮೇಲೆ ಜಲತತ್ವ ಇದೆ ಶರೀರದಲ್ಲಿ. ಈಗ ನಿಮ್ಗೆ ಗೊತ್ತಾಯ್ತು ಪೃಥ್ವಿ ತತ್ವ ಒಂದನ್ನ ಹೇಳ್ಬಿಟ್ರೆ ಇನ್ನೆಲ್ಲಾ ತತ್ವಗಳು ನಿಮ್ಗೆ ಹೆಚ್ಚು ಕಡಿಮೆ ಅರ್ಥ ಆಗ್ಬಿಡುತ್ತೆ. ನೀರು ಅಂದ್ರೆ ರಕ್ತ ಇದೆ ನಮ್ಮಲ್ಲಿ, ಸುಮಾರು 5.5 ಲೀಟರ್ ಇಂದ 6 ಲೀಟರ್ ವರೆಗೆ ರಕ್ತ ಇದೆ. ಬೆವರು, ಮೂತ್ರ, ಅನೇಕ ರಸಗಳು ಇದೆಲ್ಲ ಶರೀರದಲ್ಲಿದೆ, ಇದು ಜಲತತ್ವ. ಆಮೇಲೆ ಅಗ್ನಿತತ್ವ ಇದೆ ಶರೀರದಲ್ಲಿ. ಅಗ್ನಿತತ್ವ ಯಾವ ರೂಪದಲ್ಲಿದೆ ಅಂತ ಹೇಳಿ ಊಹೆ ಮಾಡ್ತೀರಾ? ಸಾಧ್ಯ ಆಗಲ್ಲ. ಎಲ್ಲದಕ್ಕಿಂತ ಮೊದಲನೇದು ಹಸಿವು, ಉದರಾಗ್ನಿ. ಉದರಾಗ್ನಿ ಇದೆಯಲ್ಲ ಅದು ಅಗ್ನಿತತ್ವ. ಆಮೇಲೆ ಅರಿಷಡ್ ವರ್ಗಗಳು ಅಂತ ಕೇಳಿದ್ರೆ ನೀವೆಲ್ಲ ಒಂದ್ ಸಂಚಿಕೆಯಲ್ಲಿ, ಅವೆಲ್ಲವೂ ಅಗ್ನಿತತ್ವನೇ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳೇನಿದಾವಲ್ಲ ಅಗ್ನಿತತ್ವ. ಆಮೇಲೆ ಅಷ್ಟಮದಗಳು ಅಂತ ಬರುತ್ತೆ. ಆಮೇಲೆ ನೀವು ಡಾಕ್ಟರ್ ಹತ್ರ ಹೋಗ್ತಿರಲ್ಲ, ಡಾಕ್ಟರ್ ಹತ್ರ ಹೋದಾಗ ಮೊದಲು ಪರೀಕ್ಷೆ ಮಾಡೋದೇ ಅಗ್ನಿತತ್ವ. ಜ್ವರ ಎಷ್ಟಿದೆ, ಏನ್ ಕಡಿಮೆ ಇದೆಯಾ, ಹೆಚ್ಚಿದೆಯಾ, ಇದು ಕೂಡ ಅಗ್ನಿತತ್ವ. ವಾಯುತತ್ವ ಇದೆ ಶರೀರದಲ್ಲಿ, ಅಂದ್ರೆ ಪ್ರಾಣ, ಪಂಚ ಪ್ರಾಣ ರೂಪದಲ್ಲಿ ಮತ್ತು ದಶವಾಯುಗಳ ರೂಪದಲ್ಲಿ ಶರೀರದಲ್ಲಿ ವಾಯುತತ್ವ ಇದೆ. ಆಕಾಶ ತತ್ವ ಇದೆಯಾ ಅಂತ ಕೇಳಿದಾಗ ಎಲ್ರಿಗೂ ಆಶ್ಚರ್ಯ ಆಗುತ್ತೆ, ಶರೀರದಲ್ಲಿ ಆಕಾಶ ತತ್ವ ಇದೆಯಾ? ಸಾಮಾನ್ಯವಾಗಿ ಆಕಾಶ ಅಂದ್ಕೊಳ್ಳಿ ಎಲ್ಲರೂ ನೋಡೋದು ಮೇಲಕ್ಕೆ, ಆಕಾಶ ಅಂದ್ರೆ ಮೇಲಿದೆ. ಹೌದು, ಆಕಾಶ ಮೇಲಿದೆ, ನಮ್ಮ ಸುತ್ತಮುತ್ತನೂ ಇದೆ, ಶರೀರದೊಳಗೂ ಇದೆ. ಆಕಾಶ ಅನ್ನೋದಕ್ಕೆ ಅರ್ಥ ಏನು ಅಂತ ಇಂಗ್ಲಿಷ್ ಅಲ್ಲಿ ಕೇಳಿದ್ರೆ ಸ್ಕೈ ಅಂತ ಹೇಳ್ಬಿಡ್ತಾರೆ ಅಲ್ವಾ. ಅದರಲ್ಲೂ ಇನ್ನೂ ಚೆನ್ನಾಗಿ ಹೇಳ್ಬೇಕು ಅಂದ್ರೆ ಆಕಾಶಕ್ಕೆ ಬಣ್ಣ ಇದೆಯಾ ಅಂದ್ಕೊಡ್ಲೆ, ಹೌದು ಇದೆಯಲ್ಲ, ಬ್ಲೂ ಸ್ಕೈ. ಆ ಆಕಾಶ ಅದಕ್ಕೆ ಭಾನು ಅಂತ ಕರಿಬೇಕು ಅಥವಾ ಮುಗಿಲು ಅಂತ ಕರಿಬೇಕು. ಇಲ್ಲಿ ಶರೀರದಲ್ಲೂ ಆಕಾಶ ಇದೆ, ಈ ಭೂಮಿ ಮೇಲೆಲ್ಲ ಆಕಾಶ ಇದೆ, ಭೂಮಿಯನ್ನು ಬಿಟ್ಟು ಹೊರಗೂ ಆಕಾಶ ಇದೆ. ಆ ಆಕಾಶಕ್ಕೆ ಸ್ಪೇಸ್ ಅಂತ ಕರೀತಾರೆ. ಅದರ ಮೇಲೆ ಇವತ್ತು ವಿಜ್ಞಾನ ಇಂಟರ್ ಸ್ಪೇಸ್ ಅಂದ್ರೆ ಭೂಮಿಯ ಗುರುತ್ವಾಕರ್ಷಣವನ್ನು ಮೀರಿ ಮೇಲಕ್ಕೆ ಹೊರಟೋಗ್ಬಿಡುತ್ತೆ. ಮೇಲಕ್ಕೆ ಹೋದ್ರೆ ನಮ್ಮ ಉಪಗ್ರಹಗಳು ನಮಗ್ ಬೀಳಲ್ಲ, ಕೆಳಗಡೆ ಬೀಳಲ್ಲ. ಅದಕ್ಕೆ ಇಂಟರ್ ಸ್ಪೇಸ್ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಹೊರಗಡೆ ಹೇಗೆ ಆಕಾಶ ಇದೆಯೋ ಹಾಗೆ ನಮ್ಮ ಶರೀರದಲ್ಲೂ ಆಕಾಶ ಇದೆ. ಹೇಗಿದೆ ಆಕಾಶ? ಮೂಗಿನ ಹೊರಳೆ, ಅಲ್ಲಿಂದ ಪ್ರಾರಂಭ ಆಗುತ್ತೆ ಆಕಾಶ. ಶ್ವಾಸಕೋಶದಲ್ಲಿ ಆಕಾಶ ಇದೆ, ಹೊಟ್ಟೆಯಲ್ಲಿ ಆಕಾಶ ಇದೆ, ಎರಡು ಬೆರಳುಗಳ ನಡುವೆ ಆಕಾಶ ಇದೆ. ಎಲ್ಲೆಲ್ಲಿ ಖಾಲಿ ಜಾಗ ಇದೆಯೋ ಅದೆಲ್ಲವೂ ಆಕಾಶ. ಇನ್ನೂ ಕೆಲವರು ಹೇಳ್ತಾರೆ ಎರಡು ಜೀವಕೋಶಗಳು ಅಂಟ್ಕೊಂಡಿದೆಯಲ್ಲ ಅದ್ರ ನಡುವೆ ಕೂಡ ಆಕಾಶ ಇದೆ ಅಂತ ಹೇಳ್ತಾರೆ. ಅಷ್ಟು ಸೂಕ್ಷ್ಮ ಇದೆ. ಶರೀರದೊಳಗಡೆ ಇರತಕ್ಕಂತ ಆಕಾಶಕ್ಕೆ ಘಟಾಕಾಶ ಅಂತ ಹೇಳ್ತಾರೆ. ನಮ್ಮ ಅಧ್ಯಾತ್ಮದ ಪರಿಭಾಷೆಯಲ್ಲಿ ಶರೀರದೊಳಗಡೆ ಇರತಕ್ಕಂಥದಕ್ಕೆ ಘಟಾಕಾಶ ಅಂದ್ರೆ, ಘಟ ಅಂದ್ರೆ ಶರೀರ. ಇನ್ನು ನಮ್ಮ ಸುತ್ತಮುತ್ತ ಆಕಾಶ ಇದೆ, ಮನೆ ಒಳಗಡೆ ಇದೆ, ದೇವಸ್ಥಾನದೊಳಗಡೆ ಇದೆ, ಒಟ್ಟು ನಾವು ಕಟ್ಟಿದ ಕಟ್ಟಡಗಳ ಇರತಕ್ಕಂಥದಕ್ಕೆ ಮಠಾಕಾಶ ಅಂತ ಹೇಳಿ. ಘಟಾಕಾಶ, ಮಠಾಕಾಶ, ಮಹಾ ಆಕಾಶ. ಭೂಮಿ ಚಂದ್ರನ ನಡುವೆ ಇದೆ, ಆಮೇಲಿಂದ ಭೂಮಿಯ ಮನೆ ಮನೆ ನಡುವೆ, ಊರು ಊರುಗಳ ನಡುವೆ, ರಸ್ತೆ ಎಲ್ಲ ಕಡೆ ಆಕಾಶ ಇದೆ. ಈ ಭೂಮಿಯನ್ನ ಬಿಟ್ಟಿದ್ದಕ್ಕೆ ಬಾಹ್ಯಾಕಾಶ ಅಂತ ಕರೀತಾರೆ. ಅದಕ್ಕೆ ಇಂಟರ್ ಸ್ಪೇಸ್. ಹಾಗೆ ನೋಡ್ತಾ ಹೋದ್ರೆ 4 ರೀತಿ ಆಕಾಶ ಆಯ್ತು: ಘಟಾಕಾಶ, ಮಠಾಕಾಶ, ಮಹಾ ಆಕಾಶ, ಬಾಹ್ಯಾಕಾಶ, ಇಂಟರ್ ಸ್ಪೇಸ್. ಹೀಗೆ ಪಂಚಭೂತಗಳು ನಮ್ಮ ಶರೀರದೊಳಗಡೆನೂ ಇದೆ. ಈಗ ನಮ್ಮ ಶ್ರೋತೃಗಳು ಬಹಳ ಮುಖ್ಯವಾಗಿ ಗಮನಿಸಬೇಕಾದ್ದು ಅಂದ್ರೆ, ಈ ಶರೀರಕ್ಕೆ ಪಂಚಭೂತಗಳ ಕೊರತೆ ಆಗ್ತಿರ್ತಾವ, ಅವಾಗ ಅವನ್ನ ಪೂರೈಸಬೇಕು. ಇದು ತುಂಬಾ ಹೊಸ ವಿಷಯ ನಿಮಗೆ, ತುಂಬಾ ಹಳೆ ವಿಷಯನೇ ಆಗಿ ನೋಡ್ತಾ ಹೋದ್ರೆ, ನಿಮ್ಗೆಲ್ರಿಗೂ ಗೊತ್ತಿರೋದೆ. ಆದ್ರೆ ಈ ಪರಿಭಾಷೆಯಲ್ಲಿ ಯೋಚನೆ ಮಾಡಬಹುದು ಅಂತ ಗೊತ್ತಿಲ್ಲ ಬಹಳ ಜನರಿಗೆ. ಇಷ್ಟೇ, ಜ್ಞಾನ ಅನ್ನುವಂತಹದ್ದು ಅದು ಪುರಾತನ. ನಾವು ಅನ್ಕೊಂತೀವಿ ಈಗ ಗುರುತ್ವಾಕರ್ಷಣ ನ್ಯೂಟನ್ ಕಂಡುಹಿಡಿದ್ರು, ಅದಕ್ಕೆ ವಿಜ್ಞಾನದಲ್ಲಿ ಒಂದು ಒಳ್ಳೆ ಶಬ್ದ ಕೊಡ್ತಾರೆ ಅವರು, ರಿಸರ್ಚ್, ನಾಟ್ ಸರ್ಚ್. ರಿಸರ್ಚ್ ಇರೋದೇನೆ, ಅದನ್ನ ಅದಕ್ಕೆ ಪ್ರಕೃತಿಯ ಭಾಷೆಯನ್ನ ವಿಜ್ಞಾನಿ ನಮಗೆ ಸರಳಗೊಳಿಸಿ ಹೇಳ್ಕೊಡ್ತಾನೆ. ಗುರುತ್ವಾಕರ್ಷಣೆ ಹೇಗಿದೆಯಪ್ಪ? ಹಣ್ಣು ಕೆಳಗಡೆ ಬಿತ್ತು, ಆದ್ರಿಂದ ಗುರುತ್ವಾಕರ್ಷಣೆ ಇದೆ, ಅದನ್ನ ಪ್ರಯೋಗ ಮೂಲಕ ಹೇಳ್ಕೊಡ್ತಾನೆ. ಹೀಗೆ ನಮ್ಮ ಶರೀರದಲ್ಲಿ ಪಂಚಭೂತಗಳಿವೆ ಅಂತ ನೀವು ಯಾವ ಪಠ್ಯದಲ್ಲೂ ಓದಿರಲ್ಲ, ಟೆಕ್ಸ್ಟ್ ಅಲ್ಲಿ ಬರಲ್ಲ ನಿಮ್ಗಿದು. ವೈದ್ಯಕೀಯ ಕಾಲೇಜಿನಲ್ಲಿ ನೀವು 5.5 ವರ್ಷ ಅಭ್ಯಾಸ ಮಾಡಿದ್ರು, BAMS ಅಲ್ಲಿ ಆಯುರ್ವೇದದಲ್ಲಿ ಏನಾದ್ರು ಬಂದ್ರು ಬರಬಹುದು, ನನಗೆ ಗೊತ್ತಿಲ್ಲ. ಆದ್ರೆ ಅಲೋಪತಿನಲ್ಲಂತೂ ಬರೋದಿಲ್ಲ. ಆದ್ರೆ ಅಧ್ಯಾತ್ಮ ಶಾಸ್ತ್ರ ಪ್ರಾರಂಭ ಆಗೋದು ಇಲ್ಲಿಂದನೇ. ಯಥಾ ಬ್ರಹ್ಮಾಂಡ ತದಾ ಪಿಂಡಾಂಡ. ಹಾಗಂದಾಗ ಹಾಗಾದ್ರೆ ಪಂಚಭೂತಗಳನ್ನು ಹೇಗೆ ಪೂರೈಸ್ತೀರಾ ಶರೀರಕ್ಕೆ ಅದನ್ನ ತಿಳ್ಕೋಬೇಕು. ಹೇಗೆ ಪೂರೈಸೋದು? ಪೃಥ್ವಿ ತತ್ವವನ್ನೇ ಹ್ಯಾಕ್ ಕೊಡ್ತೀರಾ? ಹ್ಯಾಕ್ ಕೊಡ್ಬೋದು? ಸ್ವಲ್ಪ ಆಲೋಚನೆ ಮಾಡಿ, ಎರಡ್ ಕ್ಷಣ ಆಲೋಚನೆ ಮಾಡಿ, ಯಾವ ರೂಪದಲ್ಲಿ ಕೊಡ್ತೀರಾ? ಆಹಾರದ ರೂಪದಲ್ಲಿ. ಅಂದ್ರೆ ಗಟ್ಟಿ ತತ್ವ ಪೋಷಣೆ ಮಾಡ್ಬೇಕಾದ್ರೆ ಆಹಾರ ಬೇಕೇ ಬೇಕು. ಇನ್ನು ಜಲತತ್ವವನ್ನ ಹೇಗೆ ಪೂರೈಸ್ತೀರಾ? ನೀರು ಕುಡಿಯೋದ್ರ ಮೂಲಕ, ಮಜ್ಜಿಗೆ, ಎಳನೀರು, ಹಾಲು, ಹೀಗೆ ಎಲ್ಲ ಈ ಜಲತತ್ವವನ್ನು ನಾವು ಶರೀರಕ್ಕೆ ಪೂರೈಸ್ತೀವಿ. ಆಮೇಲೆ ಅಗ್ನಿ ತತ್ವವನ್ನು ಹೇಗೆ ಪೂರೈಸ್ತೀರಾ ಅಂದ್ರೆ, ಈಗ ನಿಮಗೆ ಚಳಿ ಆಗಿದೆ, ಬಿಸಿಲು ಕಾಯಿಸ್ತೀರಾ, ಇಲ್ಲ ಅಂತಂದ್ರೆ ರಾತ್ರಿ ಹೊತ್ತಿದ್ರೆ ಬೆಚ್ಚಗೆ ಹೊದ್ಕೊಂಡು ಮಲಗ್ತೀರಾ. ಆಮೇಲೆ ವ್ಯಾಯಾಮ ಮಾಡ್ತೀರಾ, ವ್ಯಾಯಾಮ ಮಾಡುವಾಗ ಕೂಡ ಅಗ್ನಿ ತತ್ವವನ್ನ ನೀವು ಶರೀರಕ್ಕೆ ಒದಗಿಸ್ತೀರಾ. ಚೆನ್ನಾಗಿ ಬೆಚ್ಚಗಾಗಿರುತ್ತೆ ನೋಡಿ, ವಾಕಿಂಗ್ ಮಾಡ್ಕೊಂಡು ಬನ್ನಿ ಅಥವಾ ವ್ಯಾಯಾಮ ಮಾಡಿ. ಇನ್ನು ಕೆಲವರಿಗೆ ತಮಾಷೆ ಮಾಡ್ತಿರ್ತೀನಿ ನಾನು, ಜಗಳ ಆಡೋದ್ರ ಮೂಲಕನು ಅಗ್ನಿ ತತ್ವ ಕೊಡ್ತಾರೆ ಕೆಲ ನೋಡಿಬೇಕಾದ್ರೆ, ತುಂಬಾ ಜಗಳ ಆಡ್ಬಿಟ್ಟು ಕೂಗಾಡಿ ಹೊಡೆದಾಡಿ ಬಡದಾಡಿ ಹಾಯ್ ಅನ್ಸ್ಬಿಡುತ್ತೆ ಅವ್ರಿಗೆ. ಅದಕ್ಕೆ ಕೆಲವ್ರಿಗೆ ಆಗಾಗ ಜಗಳ ಆಡಿದ್ರೆ ಸಮಾಧಾನ ಅಂತ ಕಾಣುತ್ತೆ. ಅಂದ್ರೆ ಮನುಷ್ಯ ಈ ರೂಪದಲ್ಲಿ ಒದಗಿಸೋದ್ ಕಲ್ತ್ಕೊಂಡ. ಆಮೇಲೆ ವಾಯು ತತ್ವವನ್ನು ಹೇಗೆ ಕೊಡ್ತೀರಾ? ಪ್ರಾಣಾಯಾಮದ ಮೂಲಕ. ಅಂದ್ರೆ ಉಸಿರಾಟ ಮಾಡೋದು ಸಾಕಾಗಲ್ಲ, ಅದಕ್ಕೆ ಪ್ರಾಣಾಯಾಮ ಮಾಡಲೇಬೇಕು ಪ್ರತಿಯೊಬ್ಬರು ಕೂಡ. ಶ್ರಮಜೀವಿಗಳು ಅವ್ರು ಸಹಜವಾಗಿ ಪ್ರಾಣಾಯಾಮ ಆಗ್ಬಿಡುತ್ತೆ. ಭಾರ ಹೊರ್ತಾರೆ ಅಥವಾ ಏನೋ ಕೂಲಿ ಕೆಲಸ ಮಾಡ್ತಾರೆ, ರೈತರು ಕೆಲಸ ಮಾಡ್ತಾರೆ, ಅವ್ರಿಗೆ ಸಹಜವಾಗಿ ಪ್ರಾಣಾಯಾಮ ಆಗ್ತಿರುತ್ತೆ. ಅದಕ್ಕೆ ಅವ್ರ ಆರೋಗ್ಯ ನಮಗಿಂತಲೂ ಚೆನ್ನಾಗಿರುತ್ತೆ. ಆದ್ರಿಂದ ಪ್ರಾಣಾಯಾಮ ಬೇಕು. ಆಮೇಲೆ ನಿದ್ದೆ ಮಾಡುವಾಗ ತುಂಬಾ ಗಾಢವಾಗಿ ನಿದ್ದೆ ಮಾಡ್ತಿರ್ತಿರಲ್ಲ, ಆವಾಗ ತುಂಬಾ ಚೆನ್ನಾಗಿ ಉಸಿರಾಟ ಆಡ್ತಿರ್ತಾರೆ. ಈ ಗೊರಕೆ ಹೊಡಿತಿರ್ತಾರಲ್ಲ, ಅವ್ರಿಗೆ ತುಂಬಾ ಚೆನ್ನಾಗಿ ನಿದ್ದೆ ಆಯ್ತು ಅಂತ ಹೇಳ್ತಿರ್ತಾರೆ. ಪಕ್ಕದವ್ರಿಗೆ ತೊಂದರೆ ಆಗಿರ್ಬೋದು, ಆದ್ರೆ ಅವ್ರಿಗೆ ತುಂಬಾ ಚೆನ್ನಾಗಿ ರೆಸ್ಟ್ ಅನ್ಸಿರುತ್ತೆ. ಆವಾಗ ಯಾಕಪ್ಪ ಅಂತಂದ್ರೆ, ವಾಯು ತತ್ವವನ್ನು ತುಂಬಾ ಚೆನ್ನಾಗಿ ತಗೊಂಡಿರುತ್ತೆ ಶರೀರ. ಸರಿ, ಆಕಾಶ ತತ್ವವನ್ನು ಹೇಗೆ ಕೊಡ್ತೀರಾ? ಅದು ಉಪವಾಸದ ಮೂಲಕ, ಅಂದ್ರೆ ಹೊಟ್ಟೆಯನ್ನ ಖಾಲಿ ಬಿಡೋದ್ರ ಮೂಲಕ. ಹೀಗೆ ಪಂಚಭೂತಾತ್ಮಕವಾದ ಶರೀರಕ್ಕೆ ನಾವು ಪಂಚತತ್ವಗಳನ್ನ ಆಹಾರದ ರೂಪದಲ್ಲಿ ಕೊಡ್ತೀವಿ. ಇದು ಶರೀರವನ್ನ ಅರ್ಥ ಮಾಡ್ಕೊಳಕ್ ಶುರು ಮಾಡ್ತಕ್ಕಂಥದ್ದು. ಹೀಗೆ ಅಂದ್ರೆ ಪಂಚಭೂತಗಳಿಂದ ಆದಂತಹ ಶರೀರವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ, ಈ ಪಂಚಭೂತಗಳನ್ನ ಒದಗಿಸೋದ್ ಹೇಗೆ? ಈಗ ತುಂಬಾ ಜನರಿಗೆ ಈ ನಾಲ್ಕು ಕೊಡೋದ್ ಗೊತ್ತಿತ್ತು, ಆದ್ರೆ ಆಕಾಶ ತತ್ವವನ್ನು ಪೂರೈಸೋದ್ ಗೊತ್ತಿರ್ಲಿಲ್ಲ. ಆಕಾಶ ತತ್ವವನ್ನು ಹೇಗೆ ಕೊಡಬೇಕು? ಅಯ್ಯೋ, ಆಕಾಶ ಶರೀರದಲ್ಲಿ ಇಲ್ವೇ ಇಲ್ವಲ್ರಿ ಅಂತ ತಿಳ್ಕೊಂಡ್ಬಿಟ್ಟಿದ್ರೆ ಎಷ್ಟೋ ಜನ. ಈಗ ಎಲ್ರಿಗೂ ಗೊತ್ತಾಯ್ತು, ಆಕಾಶ ತತ್ವ ಶರೀರದಲ್ಲಿದೆ. ಎಲ್ಲೆಲ್ಲಿ ಖಾಲಿ ಇದೆಯೋ ಆಕಾಶ ತತ್ವ ಅದೆಲ್ಲ. ಈ ಹೊಟ್ಟೆಯಲ್ಲಿ ಸಣ್ಣ ಹುಡುಗರಿರ್ತಾರೆ ನೋಡಿದ್ರೆ, ಆದ್ರೆ ಚೆನ್ನಾಗಿ ಊಟ ಮಾಡ್ಬಿಡ್ತಾರ ಅವರು. ಯಾಕೆ ಅಂದ್ರೆ ಹೊಟ್ಟೆಯಲ್ಲಿ ಆಕಾಶ ತತ್ವ ಚೆನ್ನಾಗಿದೆ, ಅದರಿಂದ ಚೆನ್ನಾಗಿ ಊಟ ಮಾಡೋದು. ಇನ್ ಕೆಲವರು ದಪ್ಪನೆ ಇರ್ತಾರೆ, ಊಟ ಜಾಸ್ತಿ ಮಾಡಕ್ಕಾಗಲ್ಲ. ಯಾಕೆ ಅಂದ್ರೆ ಅಲ್ಲಿ ಆಕಾಶ ತತ್ವದ ಕೊರತೆ ಇದೆ. ಅಂತವ್ರಿಗೆ ಉಪವಾಸ ಬೇಕು. ಉಪವಾಸದ ಮೂಲಕ ಆಕಾಶ ತತ್ವವನ್ನ ಒದಗಿಸೋದು. ಅದಕ್ಕೆ ಈ ನಿಸರ್ಗೋಪಚಾರ ಇದೆಯಲ್ಲ, ತುಂಬಾ ಸರಳ. ಔಷಧಿಗಳು ಜಾಸ್ತಿ ಇಲ್ಲ ಇಲ್ಲಿ. ಅಲೋಪತಿನಲ್ಲಿ ಒಂದು ಅಂದಾಜ್ ಪ್ರಕಾರ 75,000 ಹೆಚ್ಚು ಔಷಧಿಗಳಿದೆ. ಅಂದ್ರೆ ನಾನು 26-27 ವರ್ಷದಿಂದ ಓದಿದ್ದು, 75,000 ಹೆಚ್ಚು ಔಷಧಿಗಳು ಮಾರಾಟ ಆಗ್ತಿದೆ ಅಲೋಪತಿನಲ್ಲಿ, ಮಾರ್ಕೆಟ್ನಲ್ಲಿ. ಆದ್ರೆ ನಮ್ಮ ಏನು ಈ ನಿಸರ್ಗೋಪಚಾರದಲ್ಲಿ ಮುಖ್ಯವಾಗಿ 5 ಔಷಧಿಗಳು ಅಥವಾ 6 ಔಷಧಿಗಳು. 6ನೇ ಔಷಧಿ ಯಾವ್ದಪ್ಪ? ಅದೇ ಆತ್ಮತತ್ವ ಅಥವಾ ಆತ್ಮವಿಶ್ವಾಸ. ಹೀಗೆ ಈ 6 ತತ್ವಗಳನ್ನು ನಾವು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ನಮ್ಗೆ ಅರ್ಥ ಆಯ್ತು ಅಂತ. ನೀವೆಲ್ಲರೂ ವೈದ್ಯರಾಗ್ಬಿಡ್ಬಹುದು, ನಿಮಗೆ ನೀವೇ ವೈದ್ಯರಾಗ್ಬಿಡ್ಬಹುದು. ಅಂತ ಒಂದು ಅದ್ಭುತವಾದಂತಹ ತತ್ವ ಇದು, ಆಧ್ಯಾತ್ಮಿಕ ಪಥ. ದೈವದ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗ್ಬೇಕಾದ್ರೆ, ಯಾಕೆ ಆರೋಗ್ಯ ಮುಖ್ಯ, ಆರೋಗ್ಯ ಇಲ್ಲದೆ ಏನು ಮಾಡಕ್ಕಾಗಲ್ಲ. ಮತ್ತು ಈಗಿನ ದೊಡ್ಡ ಸಮಸ್ಯೆ ಆರೋಗ್ಯದ ಸಮಸ್ಯೆ, ಅದಕ್ಕೆ ಉತ್ತರ ಇಷ್ಟು ಸರಳವಾಗಿದೆ. ಇನ್ ಮುಂದಿಂದ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಕೇಳಿದ್ರೆಲ್ಲ ಕೇಳುಗರೆ, ಇಷ್ಟೊತ್ತು ಶರೀರವನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ನಮ್ಮ ಶರೀರದಲ್ಲಿ ಪಂಚತತ್ವಗಳಿದಾವೆ, ಪಂಚಭೂತಗಳಿದಾವೆ, ಅವು ಹೇಗಿದ್ದಾವೆ, ನಾವು ಯಾವ ರೀತಿ ಅವನ್ನ ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಕುರಿತಂಗ ಸ್ವಾಮೀಜಿಯವರು ಸಾಕಷ್ಟು ವಿಷಯಗಳನ್ನ ಇವತ್ತು ನಮ್ಗೆ ತಿಳಿಸಿದ್ರು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಕೇಳುಗರೆ. ನಮಸ್ಕಾರ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ನಿರೂಪಣೆ ಜಿ ಸುರೇಖಾ ಸುರೇಶ್, ಸಂಯೋಜನೆ ಸೋಮಶೇಖರ್ ರೂಳಿ, ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್, ನಿರ್ಮಾಣ ಶರಣಬಸವ ಚೋಳೀನ್. ಪ್ರಣವ ಷಡಂಗ ಸಮರಸ ನಮ ಕೂಡಲ ಸಂಗಮ ದೇವರು. ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ. ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ನಿಸರ್ಗ ಜ್ಞಾನಾಮೃತ. ಈಗ ಕೇಳಿ ತೊಗಲುಗೊಂಬೆಯಾಟ. ಶ್ರವಣಕುಮಾರ ಸನ್ನಿವೇಶ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಶಂಕರ್ ಕಟಬಾರ್ ಮತ್ತು ಸಂಗಡಿಗರು. ಗಜಾನನ ಗಜಾನನ ಶ್ರೀ ಗೌರಿ ನಂದನ ಗಜಾನನ ಗಜಾನನ ಗಜಾನನ ಶ್ರೀ ಗೌರಿ ನಂದನ ಗಜಾನನ ಗಜಾನನ ಗಜಾನನ ಶ್ರೀ ಗೌರಿ ನಂದನ ಗಜಾನನ ಗಜಾನನ ಗಜಾನನ ಶ್ರೀ ಗೌರಿ ನಂದನ ಗಜಾನನ ಗಜಮುಖನಿ ಗಣಪತಿನಿ ವಿಘ್ನೇಶ್ವರನಿ ಈ ನಮ್ಮ ಹಗಲುಗೊಂಬೆ ಆಟವನ್ನು ಪ್ರಾರಂಭ ಮಾಡುತ್ತೀನಿ ದೇವ ನನಗೆ ಹೊರ ಕೊಟ್ಟು ಕಾಪಾಡಿ ಅಂದು ನೀನು ಪೂಜೆ ಮಾಡಿಕೊಂಬುವಿನಲ್ಲ ಗಜಾನನ ಗಜಾನನ ಶ್ರೀ ಗೌರಿ ನಂದನ ಗಜಾನನ ಗಜಾನನ ಗಜಾನನ ಶ್ರೀ ಗೌರಿ ನಂದನ ಗಜಾನನ ಶಿಕಾರಿಗೆ ವಂಚಿದಾರು ಮಾರುಂಡಾರಿ ಮಾಡುವರು ಚಮಕುಲರಿ ಮಾರುಂಡಾಕುದರು ಹೇ ಪ್ರಧಾನಿಯವರೇ ಹೇಳಿ ಮಹಾರಾಜ್ರಿ ಏನಪ್ಪ ಇವತ್ತಿನ ದಿವಸ ನನಗ ಕನಸ ಬಹಳ ಕೆಟ್ಟ ಬಿದ್ದೈತಲ್ಲ ಏನ್ ಬಿದ್ದೈತ್ರಿ ಮಹಾರಾಜ್ರಿ ಹೇಳುವಂತವ್ರಾಗ್ರಿ ಇವತ್ ಕನಸಿನಲ್ಲಿ ನನ್ನ ಒಂದ್ ಹೆಣ್ಣು ಮಗಳ ಜೀವ ಎರಡು ಗಂಡು ಮಕ್ಕಳ ಜೀವ ಕೊಲೆ ಮಾಡಿದ್ದೆ ನಾನು ಆದ್ರೂ ಈ ಕನಸಿನ ತಾತ್ಪರ್ಯ ತಿಳಿದ ನನಗ ಹೇಳುವಂತವ್ರಾಗಪ್ಪ ಮಹಾರಾಜ್ರಿ ರಾಜ್ರಿ ಈ ಕನಸಿನ ಮಾತು ನನಗೆ ಏನ್ ತಿಳಿಯುದಿಲ್ಲ ಇದು ನಮ್ ಗುರುಗಳು ಆದ ವಶಿಷ್ಠ ಗುರುಗಳಿಗೆ ಕರೆಸಿ ಈ ಮಾತು ಕೇಳಿದ್ರಿ ನಾವು ಕರೆಸವಂತವ್ರಾಗು ಹರಿನಾರಾಯಣ ಹರಿನಾರಾಯಣ ವಶಿಷ್ಠ ಮುನಿಗಳು ಬಂದು ಹೇಳ್ತಾರ ಯಾಕಪ್ಪ ದಶರಥ ರಾಜ ನಮ್ಮನ್ನು ಯಾತಕ್ ಕರೆಸಿರ್ಬಿರಿ ಅಪ್ಪ ಇವತ್ ನನ್ನ ಕನಸು ಬಹಳ ಕೆಟ್ಟ ಬಿದ್ದೈತಿ ಏನ್ ಬಿದ್ದೈತ್ರಿ ಹಿಂಗ ಒಂದ್ ಹೆಣ್ಣು ಮಗಳ ಜೀವ ಗಂಡು ಮಕ್ಕಳ ಜೀವ ಎರಡು ಕೊಲೆ ಮಾಡಿದ್ದ ಅದಕ್ಕೆ ನಿಮ್ ಕೇಳಬೇಕಾಗಿತ್ತೆ ಕೇಳಕ್ಕಿರಪ್ಪ ಇದು ಮ್ಯಾನೇಜರ್ ಕನಸು ನನಗೆ ಗೊತ್ತಾಯ್ತು ಬಿಡು ನೀ ಹೇಳೋದು ಇದು ಕನಸು ಬಹಳ ಸುಮಾರು ಐತಿ ನೀನು ಈ ಅರಣ್ಯದಲ್ಲಿ ಹೋಗಿ ಹೆಣ್ಣಾಗ್ಲಿ ಗಂಡ ಆಗ್ಲಿ ಯಾವ ಪಕ್ಷಿಗಳನ್ನಾಗ್ಲಿ ಮೃಗ ಜಾತಿಗಳಾಗ್ಲಿ ಹೊಡೆದು ನಿನ್ನ ಬಾಣವನ್ನು ರಗತಿ ಮಾಡಿಕೊಂಡು ನೀನು ಅಭಿವೃದ್ಧಿ ಪಟ್ಟಣಕ್ಕೆ ಬಂದ್ಬಿಡು ಆ ರೀತಿ ದೊಡ್ಡ ಹಿಂದೆ ಆಗ್ತದೆ ಇಲ್ಲಾದ್ರೆ ಬಹಳ ಕೆಟ್ಟ ಆಗ್ತೈತಿ ನೋಡಪ್ಪ ನಾಗರ ಸ್ವಾಮಿ ಅವರೇ ನಾವು ಹೋಗಿ ಬರ್ತೀನಿ ಅಂತ ಹೇಳಿ ದಶರಥ ರಾಜ ಅವರು ಬಿಲ್ ಮಾಡಿ ತಗೊಂಡು ಅಯೋಧ್ಯದಲ್ಲಿ ವಾಸ ಮಾಡ್ಬೇಕಂತ ನಡೆದ್ರಪ್ಪ ಆದ್ರೆ ಬಿಲ್ ಮಾಡಿ ತಕ್ಕೊಂಡು ಸದ್ಯದಲ್ಲಿ ಕೈ ಮೇಲೆ ಬಿಲ್ಲ ಕಟ್ಟಿ ಪಕ್ಷಿ ಒಳ್ಳೆ ವ್ಯಾಪಾರ ನಿಂತೋಣ ಅವರು ರಾಯಣವಾಸ ತುಂಬಾ ತಿರುಗಾಡಿದ್ರು ಹೊತ್ತ ಮುಹೂರ್ತ ಎಲ್ಲಿ ಅವರಿಗೆ ಸಿಕ್ಕರಿ ದೊರೆಯಲಿಲ್ಲ ಯಾವ ಮೃಗಾಜಾತ್ರಿ ಸಿಗಲಿಲ್ಲ ಹೇಗೆ ಮಾಡಲಿ ಇನ್ನ ಅಲ್ಲಿ ಒಂದು ಸ್ವಲ್ಪ ಸರಿಪಾಲದಲ್ಲಿ ಒಂದು ಕೆರೆ ಇತ್ತು ಆ ಕೆರೆ ಮೇಲೆ ಬಿದಿರ ಅಂಟಣೆ ಕಟ್ಟಿ ನಿಂದಿರಬೇಕು ಇಲ್ಲಿ ಮಿಕ್ಕ ಜಾತಿಗಳನ್ನು ಬಂದು ನೀರು ಕುಡಿಯಕ್ಕೆ ಬರ್ತಾವ ಆ ನೀರು ಕಟ್ಟಿ ಹೊಡಿಬೇಕಂತ ಹೇಳಿ ಅಲ್ಲಿ ಕೆರೆ ಮೇಲೆ ಬಿದಿರ ಅಂಟಣೆ ಕಟ್ಟಿ ದಶರಥ ರಾಜ ಅಲ್ಲಿ ಕೂತ್ಕೊಂಡ್ರಪ್ಪ ಬಿದಿರ ಅಂಟಣೆ ಕಟ್ಟಿ ದಶರಥ ರಾಜ ಬ್ಯಾಟಿ ಕಾಯಿಲೆ ಕೂತ ಈಗ ಶ್ರಾವಣ ಕುಮಾರ್ ಯಾವ ಪರಿಣಾಮ ಬರ್ತಾನ ಶಿಕಾರಿ ಮಾಡುದಕ್ಕೋ ಕಾಶಿಗೆ ಕಾವಣ ಒಯ್ಯದಕ್ಕೋ ತಾಯಿ ತಂದಿಗೆ ಹೊತ್ತಕೋ ಕಾಶಿಗೆ ಕಾವಣ ಒಯ್ಯದಕ್ಕೋ ಸಣ್ಣಂತ ಮಗ ಹುಟ್ಟಬೇಕು ತಾಯಿ ತಂದಿಗೆ ಸ್ವಚ್ಛ ಮಾಡುವುದಕ್ಕೋ ಕಾಶಿಗೆ ಕಾವಣಿ ಒಯ್ಯದಕ್ಕೋ ತಾಯಿ ತಂದಿಗೆ ಹೊತ್ತಕೋ ಕಾಶಿಗೆ ಕಾವಣ ಒಯ್ಯದಕ್ಕೋ ಶ್ರಾವಣ ಕುಮಾರ ತಾಯಿ ತಂದಿ ಹೊತ್ಕೊಂಡು ಕಾಶಿಗೆ ಪೂರ್ತಿ ನಡೆದಿರ್ತಾನೆ ಅವಾಗಿದ್ದೇ ಶ್ರಾವಣ ಕುಮಾರ್ ನೋಡಬೇಕು ಆದ್ರೂ ಶ್ರಾವಣ ಕುಮಾರ್ ಹುಟ್ಟಬೇಕು ತಾಯಿ ತಂದಿ ಕಣ್ಣುಗಳನ್ನು ಹೋಗಬೇಕು ಶ್ರಾವಣ ಸಾಯ್ಬೇಕು ತಾಯಿ ತಂದಿ ಕಣ್ಣುಗಳನ್ನು ಬರಬೇಕು ಆಗ ಶ್ರಾವಣ ಕುಮಾರ ಹುಟ್ಟಿದಾನೆ ತಾಯಿ ತಂದಿ ಕಣ್ಣುಗಳನ್ನು ಹೋಗ್ಯವ ಈಗ ಬಂಗಾರ ಕಾವಡಿ ಮಾಡಿ ಶ್ರಾವಣ ಕುಮಾರ್ ಕಾಶಿಗೆ ಯಾವ ಪರಿ ಹೊತ್ತೋಣ ಆಗ ಶ್ರಾವಣ ಕುಮಾರ್ ಕಾವಡಿಯನ್ನು ಹೊತ್ತುಕೊಂಡು ಹೋಗುವ ಸಮಯದಲ್ಲಿ ತಾಯಿ ಏನ್ ಹೇಳ್ತಾಳ ಮಗನೇ ಶ್ರಾವಣ ಕುಮಾರ ಕಾವಿ ಹೇಳ್ತಾವಂತ ತೆಳಗ ಯಾಕಮ್ಮ ತಾಯಿ ಹಾಗೆ ಹೋಗುನಲ್ಲ ಹಂಗೆ ಹೋಗುನಲ್ಲ ಹೋಗಕತ್ತಿಪ್ಪ ನಮ್ಗ ಬಹು ನೀಡಿಕೆ ಆಗದ ನಾಲಿಗೆ ಒಣಗ್ಯದ ಗಂಟ್ಲ ಬಚ್ಚದ ನಮಗ ಬಹಳ ತ್ರಾಸ ನಡೆದದ ನಮ್ಮ ನೀರು ಕೊಡಿಸ್ಕೊಂಡು ನಡಿಯಪ್ಪ ನೀರು ಹಾಕೊಂಡು ಆಹಾ ದೇವ ಇಲ್ಲಿ ಎಲ್ಲಿ ನೀರ ಎಲ್ಲಿ ಹಳ್ಳ ಎಲ್ಲಿ ಎಲ್ಲಿ ಬಾವಿ ಏನ್ ಊರ ಇಲ್ಲ ಏನೂ ಇಲ್ಲ ಎಲ್ಲಿ ತಂದು ಹಾಕಲಿ ಅಮ್ಮ ಅರಣ್ಯದಲ್ಲಿ ನೀರ್ ಸಿಗುದಿಲ್ಲ ತಾಯಿ ಹಾಗೆ ಮುಂದೆ ಮುಂದಕ್ಕೆ ಹೋಗುವ ಮತ್ತೆ ಮುಂದೆ ನೀರು ಸಿಗ್ತಾವ ಹಾ ಇಲ್ಲಪ್ಪ ಕಾಡಿಗೆ ಹೊತ್ಕೋಬೇಡ ಏನ್ ಇಳಿಸಿದಿ ಇಳಿಸಿಬಿಡುವಂತ ನಾವು ಈಗ ನಮಗೆ ಬಹಳ ನೆಡಿಕೆ ಆಗದ ಮಗು ನಾವು ಈಗ ನಮ್ ಪ್ರಾಣ ಹೋಗಿ ಕೂತ ಹೇಗೆ ಮಾಡ್ತೀವಿ ನೋಡುವಂತ ಅಪ್ಪ ಮೊದಲೇ ನಮಗೆ ನೀರಿಕೆ ಬಹು ನೀರಿಕೆ ಐತಿ ಆದ್ರೂ ನಮ್ ಕಣ್ಣಿನ ಕುರುಳರು ಕಾಲಿನ ಹೇಳೋರು ನಮ್ ರಾತ್ರಿ ಅಷ್ಟೇ ಹಾಗೂ ಅಷ್ಟೇ ನೀರಿಕೆ ಆಗಿದ ಮಗು ನೀರು ಅಂತ ಮಾತಾಡೋರು ಹೇಗೆ ಮಾಡಲಿ ದೇವಾನಂದು ಕಾವಡಿವನ್ನು ಇಳಿಸಿ ಶ್ರಾವಣ ಕುಮಾರ ನೀರೇ ಹೋಗ್ಬೇಕಂತ ಹೇಳಿ ತಾಯಿ ತಂದಿ ಹೋಗಿ ಕಾಲ್ ಹಿಡ್ದ ಕೈ ಮೇಲೆ ಕೇಟು ಹೊರಳಿಬಿತ್ತು ಅವಸ ಕಾಣು ಮಗನೇ ಅವಸ ಕಾಣು ಮಗನೇ ಕೂಲಿ ಬಾಯಿಗೆ ಸಿಕ್ಕಿ ಕರಡಿ ಬಾಯಿಗೆ ಸಿಕ್ಕಿಯಪ್ಪ ಶ್ರಾವಣ ಕುಮಾರ ಬಾ ಹುಷಾರಲಿಂದ ಹೋಗಿ ಬರವಂತನಾಗಪ್ಪ ಹೋಗಿ ಬಾ ಆಗ ಶ್ರಾವಣ ಕುಮಾರ ಮುಂದೆ ಮುಂದಕ್ಕೆ ನಡೆದ ಮುಂದೆ ಮುಂದಕ್ಕೆ ನಡೆದ ಎಲ್ಲಿ ನೀರು ದೊರೆಯಲು ಹೀಗೆ ಹೋದ್ರೆ ನೀರು ಸಿಗುವುದಿಲ್ಲ ಅಂತ ಹೇಳಿ ಒಂದ್ ದೊಡ್ಡ ಕಲ್ಲು ಇತ್ತು ಆ ಕಲ್ಲಿ ಮೇಲೆ ಕೂತು ಸಪ್ಲ ಕೇಳ್ಕತ್ತ ಏ ಸಪ್ಲ ಕೇಳ್ತಾನ ಕಪ್ಪಿಗಳು ಎಲ್ಲಿ ಟ್ರಾವ್ ಟ್ರಾವ್ ಅಂತ ಅಂಗಡಿಸ್ತಾವ ಅಲ್ಲಿ ನೀರು ಇರ್ತಾವ ಚಳಿ ನಡೆದ ಶ್ರಾವಣ ಕುಮಾರ ಹೊಂಟಿದನಲ್ಲ ತಾಯಿ ತಂದಿನ ಕತ್ತಲಾಗಿ ಹಾಗೆ ಆ ಕೈ ಆಡ್ಸ್ಕೊತೀನಿ ನಡ್ದ ಕಾಲು ಆಡ್ಸ್ಕೊತೀನಿ ನಡ್ದ ಒಂದು ಸಣ್ಣ ಸರು ಸಿಕ್ತು ಆ ಸರು ಹಾದಿಯಲ್ಲಿ ಹೋಗಿಬಿಡುವಾಗ ಮುಂದೆ ನಿಂತು ಸದ್ರು ಬೇಕರಿಯತ್ತು ಕಪ್ಪಿಗಳು ಟಾವ್ ಟಾವ್ ಅಂತ ಅಂಗ್ಲಾಸ ಕತ್ತಿವು ಆಹಾ ದೇವಾ ಕಪ್ಪಿಗಳು ಅಂಗ್ಲಾಸ್ತಾವ ಅಲ್ಲಿ ಮುಖ್ಯ ನೀರಿದ್ದಾವ ಅಂತ ಹೇಳಿ ಹೋಗಿ ನೋಡ್ತಾ ಇದ್ದಾನ ಒಡ್ಡೆ ಏರಿ ಸಾಕಷ್ಟು ನೀರ ಆ ಪಂಪಾರ ನೀರ ಶ್ರಾವಣ ಕುಮಾರ್ ಹರ್ಷ ಆದ್ರಪ್ಪ ಎಷ್ಟು ನೀರ ಏನ್ ಸುದ್ದಿ ನಮ್ಮ ತಾಯಿ ತಂದಿಗೆ ಎಂತ ಪುಣ್ಯ ಮಾಡ್ರಪ್ಪ ನೀರ್ ಸಿಕ್ಕೋಲ್ಲ ದೇವಾ ನಾರಾಯಣ ಕೈ ಒಳಗಿನ ಗೆಂಡಿ ಮನವು ತಕ್ಕೊಂಡು ಆ ನೀರ ಒಳಗೆ ನಿಂತು ಒಂದ್ ಗೆಂಡಿ ಬುಡು ಬುಡು ತುಂಬರದಾಗ ಆವಾಜ್ ಆಯ್ತು ಗೆಂಡಿ ಬುಡು ಬುಡು ದಸರಾಜಪ್ಪ ದಸರಾ ರಾಜ್ಯಾಚಾರ ಆಗಿ ಮಿಕ್ಕ ಜಾತಿಗಳು ಬಂದು ನೀರು ಕುಡಿಯಕತ್ತವ ಇನ್ನು ಬಿಡಬಾರ್ದು ಬಗ್ಗೆ ಹೇಳಿ ಬಾಯಿ ಬಿಟ್ಟ ಬಾಯಿ ನಾರಾಯಣ ಬಾಣಿ ಬಿಟ್ಟ ಗಗನಕ್ಕೆ ಹಾರಿ ಬಿಡ್ತು ಗಗನಕ್ಕೆ ಹಾರಿ ಬಿಡ್ತು ಬಾಣ ರಾಮೋ ರಾಮ ಶ್ರೀರಾಮ ಎಂದು ಬಾಣ ಆವಾಜ್ ಕೊಡ್ತು ಆಕಾಶ ಒಳಗೆ ಹೌದು ಇವಾಗ ಶ್ರಾವಣ ಅಂತ ರಾಮ್ ಹುಟ್ಟಿಲ್ಲ ರಾಮ್ ಬೆಳಗಿಲ್ಲ ರಾಮ್ ಅಂದ್ರೆ ಏನು ಆಕಾಶವಾಣಿ ಒಳಗೆ ಹೆಂಗ ಗದ್ರಸ್ತ ಅಂತ ಹೇಳಿ ಅಲ್ಲಿ ನಿಂತ್ಕೊಂಡ ಆ ಬಾಣ ಬಂದು ಶ್ರಾವಣ ಕುಮಾರ್ಗೆ ಎಲ್ಲ ಬಿಡಿತು ಬಾಣ ಭೂಮಿಗೆ ಎರಡು ಗಜ ಮ್ಯಾಲ ಒಂದು ಗಜ ತಿರುಗತ್ತ ಶ್ರಾವಣ ಕುಮಾರ ಶ್ರಾವಣ ಕುಮಾರ ಕುಮ್ಮರಿಟ್ಟಿದ್ರೆ ಪ್ರಕಾರ ಚುರುಕತ್ತ ಈಗ ದಸರಾಜ ಹೋಗಿದ ಬಾಣ ಚುರುಗಿ ಬರಲಿಲ್ಲ ಎಂದು ದಸರಾಜ ಕಾಲ್ನಡಿಗಳು ಯಾವ ಪಡಲು ಬರ್ತದೋಣ ಬಂದ್ ನೋಡ್ತಾರೆ ಬಂದ ಸೂರ್ಯನ ಬೆಳಕ ಬಂದ ಚಂದ್ರನ ಬೆಳಕ ಆ ಪ್ರಕಾರ ಮಗನ ಬೆಳಗ್ಗೆ ಬಿದ್ದಿತ್ತು ಅಪ್ಪ ಯಾ ರಾಜನ ಮಗ ನೀನು ಯಾ ಪಂಡಿತರ ಸುಬೇದ ಮಗ ಅಪ್ಪ ಏನು ನಿನ್ಗ ನಾನು ಇಂತ ಪಾಯಪುಷ್ಟ ಮನುಷ್ಯ ನಾನು ನಿನ್ನ ಕೊಲೆ ಮಾಡನಲ್ಲ ನಾನು ನಾ ಎಂತ ಪಾಯಪುಷ್ಟ ನೀ ದಾರಿ ಇದ್ದೀಪ ಅಪ್ಪ ನಾನು ದಶರಥ ರಾಜ್ಯ ಇದ್ದೀನಲ್ಲ ದಶರಥ ರಾಜ್ಯ ಸೇರಿದವಾಯ್ತು ಬಹಳ ಶುರು ಆಯ್ತು ನಾನ್ ಸ್ವಾದ್ರ ಮಾವನಿ ಇದ್ದೀಯಲ್ಲ ಈಗ ಅಲ್ಲಿ ನಮ್ ತಾಯಿ ತಂದಿ ನೀರ್ ನಿಲ್ಲ ಅಂಗ್ಲಾಸ ಕತ್ತಾರೆ ಕಂಚಿನ ಮಳಿಗೆ ಕಾವಲು ಕಟ್ಟಿ ಬಂದಿನಿ ಈಗ ನೀರವನ್ನು ಚಳಿ ಪುರ ನೀರು ಒಯ್ದು ನಮ್ ತಾಯಿ ತಂದಿ ಕುಡಿಸ್ರಿ ಕೋಟಿ ಪುಣ್ಯ ಮುಡ್ತು ಮಾತು ತಗೊಂಡು ಹೋಗಂತವನಾಗು ಆಗ ದಸರಾಜ್ಯ ಮಾಡುವ ಆ ಗಿಂಡಿ ತಕ್ಕೊಂಡು ಹೊಸ ಶೀತ ತಕ್ಕೊಂಡು ಈಗ ತಾಯಿ ತಂದಿ ನೀರ್ ಕುಡಿಸ್ ಯಾವ ಪದ್ಲು ಹೊತ್ತೋಣ ದಸರಾ ತಗೊಂಡಾನ ಹಿಂಡಿ ಕೈಯಾಗ ಹಿಡದಾನ ಚಿಂತೆ ಮಾಡುವರ ಶ್ರಾವಣ ಕೊಟ್ಟಾನೋ ಪ್ರಾಣ ಚಿಂತೆ ಮಾಡುವರ ಶ್ರಾವಣ ಕೊಟ್ಟಾನೋ ಪ್ರಾಣ ಆಗ ದಶರಥ ರಾಜ್ಯವರು ಆ ಗಿಂಡಿಯವನ್ನು ತಕ್ಕೊಂಡು ನೀರು ತುಂಬಿಕೊಂಡು ತಾಯಿ ತಂದೆ ಹತ್ರ ಬರ್ಲಿಕ್ಕತ್ರು ಶ್ರಾವಣ ಕುಮಾರ್ ತಾಯಿ ತಂದೆ ಹತ್ರ ಬರ್ಲಿಕ್ಕತ್ರು ಬರುವ ವಾಲಯದಲ್ಲಿ ಕಾಲಗೆ ತಪ್ಪಲ ತಡಿ ಕಲ್ಲುಗಳನ್ನು ಚಲೆ ಪ್ಲೇ ಚಲೆ ಪ್ಲೇ ಆವಾಜ್ ಆಗ್ಲಿಕ್ಕತ್ತು ಆಗ ತಾಯಿ ಹೇಳ್ತಾಳು ಮಗು ಶ್ರಾವಣ ಕುಮಾರ್ ಹೊಂಟಿದೆಪ್ಪ ನೀರು ತಕ್ಕೊಂಡು ಸಾವಕಾಸಬಾ ಸಾವಕಾಸಬಾ ಸಾವಕಾಸಬಾರು ಮಗನೇ ಸಾವಕಾಸಬಾರು ಮಗನೇ ಎಡಿ ಬಿದ್ದು ನೀರು ಚಲ್ಕೊಂಡಿ ಕಲ್ತು ಪಡ್ಕೊಂಡು ನೀರು ಚಲ್ಕೊಂಡಪ್ಪ ಸಾವಕಾಸಬಾರ ಶ್ರಾವಣ ಕುಮಾರ್ ಆಹಾ ದೇವ ನಾರಾಯಣ ಹೇಗೆ ಮಾಡಲಿ ಮಗನ ದಾರಿ ಕೇಳ್ತಾರ, ನಾ ಏನಂತ ಹೇಳಲಿ ಅವ್ರನ್ನ, ಏನ್ ಮಾಡಲಿ? ದಸರಾಜ ಕಾಸು ತೆರೆದ ಮೇಲೆ ಆಗ್ಲತ್ತಪ್ಪ, ನಾ ಮಾತಾಡಿಸಬಾರ್ದು, ಮುಕಡ್ಲೇ ನೀರು ಕುಡಿಸ್ಬೇಕಂತೇಳಿ ದಸರಥ ರಾಜ ಅವರು ಆ ಗಿಂಡಿ ಮೇಲೆ ತಂದಿ ಮಾರಿಗೆ ಹಾಸ್ತಾರಪ್ಪ. ಸೌಳ ತಾಯಿ ಮಾರಿಗೆ ಹಾಸ್ತಾರ. ದಾರೈ ದಿಯೋ ತಮ್ಮ ಮುಕಡ್ಲೆ ನೀರ್ ಕುಡ್ಸಾವ, ನನ್ನ ಮಗ ಬಂದ್ರೆ ಕಾಮ್ ಕಸ್ತೂರಿ ವಾಸ ಬರ್ತೈತಿ, ನೀ ಹೆಣ್ಣಿನ ಮೇಲೆ ಪುರುಷ ಕಾಣುತ್ತಪ್ಪ, ನೀ ದಾರಿದ್ದಿ. ಅಮ್ಮ ತಾಯಿ, ನಾನು ದಸರತ್ ರಾಜ ಇದ್ದೀನಲ್ಲ, ದಸರತ್ ರಾಜ ನೀ ಇಲ್ಲಾಕು, ನಿನ್ ದೇಶದಲ್ಲಿ ನಿನ್ನ ಪಟ್ಟಣಿಯಲ್ಲಿ ನೀ ಇಲ್ಲಾಕ, ನನ್ನ ಮಗ ಎಲ್ಲೇನ ಶ್ರಾವಣ ಕುಮಾರ. ಹಾ ಏನ್ ಗಾಬರಿಸ್ಬ್ಯಾಡ್ರಿ, ನಿಮ್ ಮಗ ಬಂದನ, ನನ್ನ ಹತ್ರ ಹಣ ಅಲ್ಲಿ ದಂಡದರ ಕೆರೆ ಮೇಲೆ ಇಳಿಸಿಕೊಂಡಿನಿ, ಆ ದಂಡದ ನೋಡ್ಕೊಂಡು ಕೂತಾನೆ ಅಲ್ಲಿ, ಕಾಲಿ ಗುರುಳಿ ಬಂದವ, ಬರಿಗಳು ನೋವಾಗ್ಯವ, ನಾ ನೀರ್ ತಗೊಂಡ್ ಹೋದ್ರೆ ಮಕ್ಕಳ ಕುಡಿಸಿ ಬರ್ತೇನೆ ಚಳಿಲ್ಲ, ಬಂದಿನ ತಾಯಿ ನೀರ್ ಕುಡಿಯವಂತವ್ರಾಗ್ರಿ. ಸುಳ್ಳು ಆಡ್ಬೇಡ ದಸರಾ ರಾಜ, ಹಾವಿಗೆಲ್ಲ ಆಗಿ ಉಡುಕೆಲ್ಲಿ ನಾಲ್ಗೆ ಎರಡ್ ಸಾವಿರ, ನೀ ಸುಳ್ಳು ಆಡ್ಬೇಡ ಖರೆ. ಹೌದು ಸುಳ್ಳು ಆಡ್ಬೇಡ ಅಂತ ತಾಯಿ, ಸುಳ್ಳು ಆಡಂಗ ಖರೇನೆ ಮಾತಾಡ್ತೀನಿ. ನಿಮ್ ಮಗ ಒಂದ್ ಗಾನ ಮಾಡ್ಕೊತ ಬರಲಿಲ್ಲ, ಒಂದ್ ಹಸನ ಮಾಡ್ಕೊತ ಬರಲಿಲ್ಲ, ಒಂದ್ ಏನು ಮಾತಾಡ್ಕೊತ ಬರಲಿಲ್ಲ, ಹಾಗೆ ಬಂದ ಕೂಳಿ ನೀರ್ ತುಂಬ ಮುಕಾಟ್ಲಿ. ಆ ಮಿಕ್ಕಜಾತಿಗಳು ಬಂದವ ಚಳಿ ಬುಡುಬುಡು ಆವಾಜ್ ಮೇಲೆ ಬಾಣಿ ಬಿಟ್ಟಿನಿ, ಕಾಳಿಗೆ ಬಾಣ ಬಡದ ಅವನ ಸಕ್ಕಿಲ್ಲ, ಇವಂತ ನಿಮ್ ಕರ್ಕೊಂಡ್ ಹೋಗ್ತೀನಿ ತಾಯಿ, ನೀವ್ ಅಳಿಸ್ಬೇಡ್ರಿ. ಆಗ ದಸರಾಜ ಹೇಳಿದ ತಾಯಿ ತಲ್ಲಿ ಕೆಳಗತ್ತು, ಅಪ್ಪ ನಮ್ಮ ಮಗ ಎಲ್ಲಿ ಸತ್ತಾನ ಅಲ್ಲಿ ತಗೊಂಡ್ ನಡಿಯಪ್ಪ, ತಗೊಂಡ್ ನಡಿಯಪ್ಪ, ದಸರಥ ರಾಜ ನಿನ್ ಕೈ ಜೋಡಿಸ್ತೀನಿ, ತಗೊಂಡ್ ನಡಿಯಪ್ಪ, ನಮ್ ಕರ್ಕೊಂಡ್ ನಡಿ ನಡೆಯುವಂತ ಆಗ್ರಿ. ಆ ಕಾವಡಿವನ್ನು ಹೊತ್ತುಕೊಂಡು ದಸರಥ ರಾಜ ಅವರು ಶ್ರಾವಣ ಕುಮಾರ್ ಹಟ್ರು, ಕುರು ಕೈ ಕೋಲು ಮುರುಗ ಮಾಡ್ರ ಶ್ರಾವಣ ಕುಮಾರ್. ಅವರು ಶ್ರಾವಣ ಕುಮಾರ್ ಹತ್ರ ಬಂದ್ರು, ನೀರ್ ತಕೊಂಡು ಬಂದ್ರು, ತಾಯಿ ತಂಗಿ ಸನಿ ಸನಿ ಬಂದ್ರು, ತಾಯಿ ಸಪ್ಲ ಕೇಳಿ. ಆಗ ದಸರಾಜ ತಾಯಿ ತಂದಿ ಬಲಿ, ಈಗ ನೀವು ತಾಯಿ ತಂದಿ ಒಯ್ದ್ರ ಶ್ರಾವಣ ಬಲಿ, ಆದ್ರೂ ಈ ಬಾಯಿ ಸಾಪ್ ಕೊಟ್ರೆ ನನ್ನ ಬಾಯಿ ಸುಟ್ಟು ಸುಡುವುದೇ ಆಗ್ತದೆ ಹೇಳಿ ಕಾವಡಿ ಇಟ್ಟು ಆ ದಸರಾಜ ಬಲಿ ದಸರಾಜ ಕಾವಡಿವನ್ನು ಕೈಗಿಟ್ಟು, ತಾಯಿ ತಂದಿ ಕಾವಡಿವನ್ನು ಇಟ್ಟು ಶ್ರಾವಣ ಕುಮಾರ್ ಹತ್ರ ಹೋಗಿ ಎದೆ ಮೇಲೆ ಕಾಲು ಕೊಟ್ಟು ಬಾಣ ಕಿತ್ತಿ ಬಿಟ್ಟಪ್ಪ. ಶ್ರಾವಣ ಕುಮಾರ್ ಪ್ರಾಣ ಹೊಂಟೋಯ್ತು, ಪ್ರಾಣ ಹೊಂಟೋಯ್ತು ದಸರಥ ರಾಜ ಅವರು ಹಂಗೆ ಕಾವಡಿ ಒಂದು ತಂದು ಮನೆಗಿಟ್ರು. ಆಗ ಮಾರಿ ಮುಂದೆ ಇಟ್ಟಾಗ ಶ್ರಾವಣ ಕುಮಾರ್ ಸಾಯ್ಬೇಕು, ತಾಯಿ ತಂದ್ರೆ ಕಣ್ಣುಗಳನ್ನ ಬರೀಬೇಕಂತ ಹಿಂಗೆ ಲಿಖಿತ ಬರೆದಿತ್ತು. ಶ್ರಾವಣ ಸತ್ಯದ ತಾಯಿ ತಂದ್ರೆ ಕಣ್ಣುಗಳನ್ನು ಪಕ್ಕದ ತೆರೆದು ಬಿಟ್ಟು ದಸರಥ ರಾಜ ಅವರು, ತಾಯಮ್ಮ ಏಕೆ ದುಃಖ ಮಾಡುತ್ತೀರಿ, ದುಃಖ ಮಾಡಬೇಡ್ರಿ, ನಿಮ್ಮನ್ನು ಕರ್ಕೊಂಡು ನನ್ನ ಮನೆ ರಾಜವಾಡಿಗೆ ಬೈತೀರಿ, ದುಗಾಮಂತವರಿಗೆ ಕೂಡಿಸಿ ನಿಮ್ಮ ತೊಟ್ಟಲು ತೂಗಲು ಹಚ್ತೀನಿ, ನಿಮ್ ರಾಜವಾಡಿಯಲ್ಲಿ ಇರ್ತೀನಿ, ಒಂದ್ ಬಿಟ್ಟು ಎರಡು ತೊತ್ತಗಳು ನಿಮ್ ಕೈಯ ಕೊಡ್ತೀನಿ ತಾಯಿ, ನಿಮ್ ಸೇವಾ ಮಾಡ್ಲಿಕ್ಕೆ ಏನು ಕಾಳಜಿ ಮಾಡಬೇಡ್ರಿ. ಅಪ್ಪ ನಾವ್ ಇರೋರು ಯಾರ ಸಲುವಾಗಿ, ನಾ ಬರೋರು ಯಾರ ಸಲುವಾಗಿ, ನಮ್ಮ ಮಗ ಸತ್ತ ತೋನಿಯಪ್ಪ, ನಾವು ಬರ್ತೀವ ಅಲ್ಲಿಗೆ ಬರ್ತೀವ, ನಾ ಬರುದಿಲ್ಲಪ್ಪ, ನಮ್ಮ ಮಗನ ನಮ್ ಕಿತ್ತ ಕೊಡುವಂತವ್ರಾಗ್ರಿ. ಬೇಡಪ್ಪ ದಸರಥ ರಾಜ, ನಿನ್ನ ರಾಜಮನೆಗೆ ಬೆಂಕಿ ಹಾತಲಿ, ನಿನ್ನ ಪೂಗಾ ಮಂತ್ರಿಗೆ ಬೆಂಕಿ ಹಾತಲಿ, ಹಂಗೆ ಹೋಗ್ಲಿಪ್ಪ, ನಮ್ಗೆ ಏನ್ ಬೇಕಾಗಿಲ್ಲ, ನಮ್ಗ ಕಿತ್ತ ಕೊಡುವಂತ ನಾವು ತಾಯಿ ಕಿತ್ತ ಕೊಡ್ತೀವಿ, ಸತ್ತವ್ರಿಗೆ ಯಾರು ಕಿತ್ತ ಕೊಡ್ತಾರ, ಮತ್ತ ಜೀವದಿದ್ದವ್ರು ಕಿತ್ತ ಕೊಡಬಾರ್ದು, ಜೀವದಿಂದ ಕಿತ್ತ ಕೊಡಬಾರ್ದು ತಾಯಿ, ನೀವು ಹೇಳಿ ನಿಮ್ಮ ಸೇವಾ ಮಾಡ್ತೀನಿ, ನಿಮ್ಮ ಮನೆ ಕರ್ಕೊಂಡು ಹೋಗ್ತೀನಿ, ಶ್ರಾವಣ ಕುಮಾರ್ ತಿಳ್ಕೊಂಡನ, ಶ್ರಾವಣ ಕುಮಾರ್ ತಿಳ್ಕೊಂಡನ, ನಿಮ್ಗೆ ಕಿತ್ತ ಕೊಟ್ಟು ಹೋಗ್ಬೇಡ ಶ್ರಾವಣ ಕುಮಾರ್ಗೆ. ಆಗ ದಸರಥ ರಾಜ ಅವರು ಸಿರಿಗನ ಕಟ್ಟಿಗೆ ತಂದು ಅವ್ರು ಶ್ರಾವಣ ಕುಮಾರ್ಗೆ ಅಲ್ಲಿ ಧರ ಮಾಡಿ ಕಿತ್ತ ಕೊಟ್ಟು ಬಿಟ್ಟರು. ಈಗ ದಸರಾಜ ನನ್ನ ಮಗ ಸತ್ತನ, ನಾವ್ ಮಗನ ಮಗತಿ ಮಗ ಮಗತಿ ಪ್ರಾಣ ಬಿಟ್ಟಿದೆವು, ನೀನು ನೀ ಸತ್ತ ಮುಂದೆ ನೀನು ರಾಮ ನಿನ್ ಮಗ ಮಗತಿ ನೀನು ಈಗ ಪ್ರಾಣ ಕೊಡಕ್ಕೆ ಸಾಧ್ಯಪ್ಪ. ಆಗ ತಾಯಿ ತಂದ್ರು ಶಾಪ ಕೊಟ್ರು, ಶ್ರಾವಣ ಕುಮಾರ ಮಗನ ಮೇಲೆ ನೀವು ಹಾಗೆ ನೀವು ತಪಾಕ್ಷರಿ ಮಾರಿ ನೀವು ಮಗ ಮಗ ಅಂತ ನಾವು ಹ್ಯಾಂಗ ನಾವು ನೆಲ ಹಿಡಿದಿದ್ದೀವಿ, ಅದರಂತೆ ನೀನು ನೆಲ ಹಿಡಿದು ಮಗ ಮಗ ಅಂತ ರಾಮ ದೇವ್ರ ರಾಮ ದೇವ್ರ ಸತ್ತು ಹೋಗಪ್ಪ, ನೀನು ಕಳಸ ಆಗಿ ಹೋಗು ಅಂತ ಹೇಳಿ ಸಾಕು ಕೊಟ್ಟು ಬಿಟ್ರಪ್ಪ. ಅಲ್ಲಿ ದಸರಾಜ ಇವನಿದ್ದವರಿಗೆ ಸತ್ತೋರಿಕೆ ಕೊಟ್ಟು ಆದ್ರೆ ಶ್ರವಣ ಕುಮಾರ ಸಂಧಿ ಇಲ್ಲಿಗೆ ಮುಗಿತು. ಮಂಗಲಂ ಜಯ ಜಯ ಮಂಗಲಂ ಶುಭೋದಯ ಗೌರಿ ಗಂಗಾಧರನಿಗೆ ಮಂಗಲಂ. ಮಂಗಲಂ ಜಯ ಜಯ ಮಂಗಲಂ ಶುಭೋದಯ ಗೌರಿ ಗಂಗಾಧರನಿಗೆ ಮಂಗಲಂ. ಮಂಗಲಂ ಜಯ ಮಂಗಲಂ ಜಯ ಜಯ ಗೌರಿ ಗಂಗಾಧರನಿಗೆ ಮಂಗಲಂ. ನೀಲಕಂಠಗೆ ನಿಗಮ ಗೋಚರನಿಗೆ ನೀಲಕಂಠಗೆ ನಿಗಮ ಗೋಚರನಿಗೆ ಮಂಗಲಂ ಜಯ ಮಂಗಲಂ. ಮಂಗಲಂ ಜಯ ಜಯ ಮಂಗಲಂ ಶುಭ ಜಯ ಗೌರಿ ಗಂಗಾಧರನಿಗೆ ಮಂಗಲಂ. ತ್ರಿಲೋಕ ಪೂಜಗೆ ತ್ರಿನೇತ್ರನಿಗೆ ತ್ರಿಲೋಕ ಪೂಜಗೆ ತ್ರಿನೇತ್ರನಿಗೆ ಮಂಗಲಂ ಜಯ ಮಂಗಲಂ. ಮಂಗಲಂ ಜಯ ಜಯ ಮಂಗಲಂ ಶುಭೋದಯ ಗೌರಿ ಗಂಗಾಧರನಿಗೆ ಮಂಗಲಂ. ಮಂಗಲಂ ಜಯ ಜಯ ಮಂಗಲಂ ಶುಭೋದಯ ಗೌರಿ ಗಂಗಾಧರನಿಗೆ ಮಂಗಲಂ. ಇದುವರೆಗೆ ಶಂಕರ್ ಕಟಬಾರ್ ಹಾಗೂ ಸಂಗಡಿಗರಿಂದ ತೊಗಲುಗೊಂಬೆಯಾಟ ಶ್ರವಣಕುಮಾರ ಸನ್ನಿವೇಶ ಕೇಳಿದಿರಿ. ಈಗ ಕೇಳಿ ಕೃಷಿ ಹಾಡುಗಳು. ಬಿಸಿಲಿಗೆ ಕೀಟ ಕೋಶ ಹರಡಬೇಕು, ಬರೇ ತೊಗರಿ ಬೆಳೆಯುವುದನ್ನು ಬಿಡಬೇಕು, ಬ್ಯಾರೆ ಬ್ಯಾರೆ ಬೆಳೆಗಳನ್ನು ಬಿತ್ತಬೇಕು. ಹೆರಿಯೋ ದಿಸ್ಗ ಹೆಡಮುರುಗಿ ಹೀಗಿದೆ ಗಂಜ, ಇದೆ ಸರಿದಿ ಇದೆ ಖರೀದಿ, ಇದೆ ಸರಿದಿ ಇದೆ ಖರೀದಿ. ರೈತರೆಲ್ಲ ಒಂದೇ ಸನಗೆ ಬಿತ್ತುದು ಕಲಿಬೇಕು, ಬಿತ್ತುವಾಗ ಜೋಳ ಪುಂಡಿ ಕೂಡಿಸಬೇಕು. ರೈತರೆಲ್ಲ ಒಂದೇ ಸನಗೆ ಬಿತ್ತುದು ಕಲಿಬೇಕು, ಬಿತ್ತುವಾಗ ಜೋಳ ಪುಂಡಿ ಕೂಡಿಸಬೇಕು. ಕವಲು ಕೋಲು ನೆಟ್ಟ ಹಕ್ಕಿ ಕರೆಯಲಬೇಕು, ಕವಲು ಕೋಲು ನೆಟ್ಟು ಹಕ್ಕಿ ಕರೆಯಲಬೇಕು. ಬೇಗ ಬೇಗ ಬಿತ್ತಿ ಕೆಲಸ ಮುಗಿಸಲೇಬೇಕು, ಬೇಗ ಬೇಗ ಬಿತ್ತಿ ಕೆಲಸ ಮುಗಿಸಲೇಬೇಕು. ಹೆರಿಯೋ ಕಿಸ್ಕ ಹೆಡಮುರುಗಿ ಬಿಗಿಬೇಕಂದ, ಇದೆ ಸರಿದಿ ಇದೆ ಖರೀದಿ, ಇದೆ ಸರಿದಿ ಇದೆ ಖರೀದಿ. ಬೇಗ ಬರುವ ಕಡಿಯನ್ನು ಬಳಸಬೇಕು, ಬೇಡೆ ಗಂಜಿ ಬಲುಕಾಗಿರುವ ಗುಣವಿರಬೇಕು. ಬೇಗ ಬರುವ ಕಡಿಯನ್ನು ಬಳಸಬೇಕು, ಬೇಡೆ ಗಂಜಿ ಬದುಕಾಗಿರುವ ಗುಣವಿರಬೇಕು. ಮೋಹಕ ಬರೆಯ ಹಾಕಿ ಹುಳುವ ಗಮನಿಸಬೇಕು, ಮೋಹಕ ಬರೆಯ ಹಾಕಿ ಹುಳುವ ಗಮನಿಸಬೇಕು. ಹುಳದ ಸಂಖ್ಯೆ ನೋಡಿ ಕ್ರಮವ ಜರುಗಿಸಬೇಕು, ಹುಳದ ಸಂಖ್ಯೆ ನೋಡಿ ಕ್ರಮವ ಜರುಗಿಸಬೇಕು. ಹೆರಿಯೋ ದಿಸ್ದ ಹೆಡಮುರುಗಿ ಬಿಗಿದೆ ಕಂದ, ಇದೆ ಸರಿದಿ ಇದೆ ಕರೆದಿ, ಇದೆ ಸರಿದಿ ಇದೆ ಕರೆದಿ. ಬೇಗ